ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್ ಕನ್ನಡ ಭಾವಾನುವಾದ ಎ ಪಿ ಸುಬ್ಬಯ್ಯ ಅಧ್ಯಾಯ 61 ಪಶ್ಚಾತ್ತಾಪದಿಂದ ಮರೆಯಾಗುತ್ತಿದ್ದ ಪುನೀತರಿಬ್ಬರ ಪರಿಚಯ ನಾನು ಬರೆಯಲು ಪ್ರಾರಂಭಿಸಿದ್ದ ಕಾದಂಬರಿ ಕೆಲಸವು ಮುಗಿಯುವವರೆಗೂ ನಾನು ಅತ್ತೆಯ ಮನೆಯಲ್ಲೇ ಇದ್ದೆನು ನಾನು ಅತ್ತೆಯ ಈ ಮನೆಗೆ ಪ್ರಥಮವಾಗಿ ಬಂದಾಗ ಸಮುದ್ರದ ಮೇಲಿನ ಚಂದ್ರನನ್ನು ನೋಡುತ್ತಾ ಮಲಗುತ್ತಿದ್ದ ಕೋಣೆಯಲ್ಲೇ ನನ್ನ ಈ ಕೆಲಸವನ್ನು ಮಾಡುತ್ತಿದ್ದೆನು ಈ ಕಾದಂಬರಿ ಕೆಲಸ ಮಾಡಿ ಪೂರೈಸಲು ನನಗೆ ಸಾಧಾರಣ 6 ತಿಂಗಳ ಕಾಲ ಹಿಡಿಯಿತು ಯಾವ ಕೆಲಸವನ್ನೇ ಕೈಕೊಂಡರೂ ನನಗೆ ಮನಸ್ಸಿನ ಸ್ವಾಸ್ಥ್ಯವೇ ಇರುತ್ತಿರಲಿಲ್ಲ ಹೀಗಾಗಿ ನಾನು ಆಗಿಂದಾಗ್ಗೆ ಲಂಡನ್ನಿಗೆ ಹೋಗಿ ಟ್ರೇಡಲ್ಸನ ಮನೆಯಲ್ಲಿ 1-2 ದಿನ ಇದ್ದು ಬರುತ್ತಿದ್ದೆನು ನನಗೆ ಬರುವ ಪತ್ರಗಳೆಲ್ಲ ಟ್ರೇಡಲ್ಸನ ಮುಖಾಂತರವೇ ಬರುವಂತೆ ನನ್ನ ವಿಳಾಸವನ್ನು ಪ್ರಕಟಿಸಿದ್ದೆನು ಇದಕ್ಕಾಗಿಯೇ ನನ್ನ ಹೆಸರು ವಿಳಾಸಗಳನ್ನೊಳಗೊಂಡು ಒಂದು ಬೋರ್ಡನ್ನು ಟ್ರೇಡಲ್ಸನ ಆಫೀಸ್ ಬೋರ್ಡ್ ಜೊತೆಯಲ್ಲೇ ತೂಗಾಡಿಸಿದ್ದೆನು ನನಗೆ ಅನೇಕ ಕಡೆಗಳಿಂದ ಪತ್ರಗಳು ಬರುತ್ತಿದ್ದುವು ಆಂಗ್ಲ ಭಾಷೆಯ ಪ್ರಚಾರದಲ್ಲಿದ್ದ ಎಲ್ಲ ದೇಶಗಳಿಂದಲೂ ಪತ್ರಗಳು ಬರುತ್ತಿದ್ದುವು ನನ್ನ ಪ್ರಶಂಸೆ ಕಾದಂಬರಿಗಳನ್ನು ಕುರಿತು ವಿಮರ್ಶೆ ಅಪೂರ್ವಕ್ಕೊಮ್ಮೆ ನಾನೊಬ್ಬ ವಕೀಲನೆಂದು ಕಾನೂನು ಕಾಯ್ದೆಗಳಿಗೆ ಸಂಬಂಧಪಟ್ಟು ಆ ಪತ್ರಗಳಿರುತ್ತಿದ್ದವು ಬ್ರಿಟಿಷ್ ಚಕ್ರಾಧಿಪತ್ಯದ ವಿದೇಶಾಂಗದ ಕಾರ್ಯದರ್ಶಿ ಸಂಬಳ ಪಡೆದು ಕೆಲಸ ಮಾಡುತ್ತಿರುವ ಕ್ರಮದಲ್ಲಿ ನಾನು ಈ ಎಲ್ಲ ದೇಶ ವಿದೇಶಗಳಿಗೆ ಪತ್ರಗಳಿಗೆ ಸಂಬಳ ಪಡೆಯದೇ ಉತ್ತರವನ್ನು ಕಳುಹಿಸುವ ಕೆಲಸ ಮಾಡುತ್ತಿದ್ದೆನು ನಾನು ಹಿಂದೆ ವಕಾಲತ್ತು ಪಾಸ್ ಆಗಿದ್ದುದರಿಂದ ವಕೀಲ ವೃತ್ತಿಯನ್ನು ಕುರಿತಾಗಿ ಬರುತ್ತಿದ್ದ ಪತ್ರಗಳಲ್ಲಿ ಕೆಲವು ಆಶ್ಚರ್ಯ ತರದವೂ ಇರುತ್ತಿದ್ದುವು ನಾನು ಸ್ವಲ್ಪ ಪ್ರತಿಫಲ ತೆಗೆದುಕೊಂಡು ಬೇರೆಯವರು ನನ್ನ ಹೆಸರಿನಲ್ಲಿ ವಕಾಲತ್ತು ವೃತ್ತಿಯನ್ನು ನಡೆಸಲು ಎಡೆಸಿಗುವಂತೆ ನಾನು ಮಾಡಬೇಕೆಂದು ಪ್ರಾರ್ಥಿಸಿಯೂ ಪತ್ರಗಳು ಬಂದಿವೆ ಈ ವಿಧದ ಪರಭಾರೆಯು ಸರ್ಕಾರವನ್ನು ವಂಚಿಸಿ ಗುಪ್ತವಾಗಿ ನಡೆಯುತ್ತಿದ್ದುದಾಗಿಯೂ ನಾನು ಕೇಳಿದ್ದೇನೆ ಅಂತಹ ಪತ್ರಗಳಿಗೆ ವಿಶೇಷ ಉತ್ತರ ಕೊಡದೆ ವಕಾಲತ್ತು ವೃತ್ತಿಯಲ್ಲೇ ಅಡಗಿರುವ ಅನ್ಯಾಯದ ಜೊತೆಗೆ ಈ ಒಂದು ಹೊಸ ಅನ್ಯಾಯವನ್ನು ಸೇರಿಸಿ ಸಮಾಜ ದ್ರೋಹ ಮಾಡಬಾರದೆಂದು ಮಾತ್ರ ಉತ್ತರ ಇತ್ತದ್ದುಂಟು ಹೀಗೆ ನಾನು ಟ್ರೇಡಲ್ಸನ ಮನೆಗೆ ಹೋಗಿ ಬರುತ್ತಿದ್ದುದರಿಂದ ಟ್ರೇಡಲ್ಸನ ಸಂಸಾರವು ಹೇಗೆ ಸಾಗುತ್ತಿತ್ತೆಂದು ತಿಳಿಯಲು ಅನುಕೂಲವಾಯಿತು ಟ್ರೇಡಲ್ಸನು ಅವನ ಪತ್ನಿಯು ಸದಾ ಸಂತೃಪ್ತಿಯಿಂದಿರುತ್ತಿದ್ದು ದುಃಖದ ಅರಿವೇ ಅವರಿಗಿರಲಿಲ್ಲವೆಂಬಷ್ಟರ ಸಂತೋಷದಲ್ಲಿರುತ್ತಿದ್ದರು ಅವರಿಗೆ ಸಾಹಿತ್ಯ ಸಾಮಾನು ಮನೆ ಇತ್ಯಾದಿಗಳು ನಿಜವಾಗಿಯೂ ಸಾಕಷ್ಟು ಇಲ್ಲದೇ ಇದ್ದರೂ ಇಲ್ಲವೆಂಬ ಕೊರತೆಯ ಅರಿವೇ ಅವರಿಗಿರಲಿಲ್ಲ ತಮಗೆ ಬೇಕಾದ ಸಾಮಾನುಗಳನ್ನು ಅಂಗಡಿಗಳಲ್ಲಿ ನೋಡಿ ಅವುಗಳಿಗೆ ಕ್ರಯ ಮಾಡಿ ಅಷ್ಟಕ್ಕೆ ನಿಲ್ಲಿಸಿ ತಾವು ಅವುಗಳನ್ನು ಪಡೆದಷ್ಟೇ ತೃಪ್ತಿ ಸಂತೋಷದಿಂದಿರುತ್ತಿದ್ದರು ತನ್ನ ಸಂಪಾದನೆ ಹೆಚ್ಚಿದಾಗ ಸೋಫಿಗೆ ಒಂದು ಚಿನ್ನದ ಸರವನ್ನು ಕೊಡುವುದಾಗಿ ಹೇಳಿ ಟ್ರೇಡರ್ಸನ್ನು ಸೋಫಿಯನ್ನು ಕರೆದುಕೊಂಡು ಹೋಗಿ ಅಂಗಡಿಯಲ್ಲಿ ಚಿನ್ನದ ಸರ ತೋರಿಸಿ ಕ್ರಯ ಮಾಡಿ ಸಂತೋಷ ಪಡುವುದು ಹಾಗೆಯೇ ಗಂಡನ ಸಂಪಾದನೆ ಹೆಚ್ಚಿದಾಗ ತಾನು ಟ್ರೇಡರ್ಸನಿಗೆ ಒಂದು ರಿಸ್ಟ್ ವಾಚ್ ಕೊಡುವುದಾಗಿ ಸೋಫಿಯು ಹೇಳಿ ಅಂಗಡಿಯಲ್ಲಿ ವಾಚ್ ಅನ್ನು ನೋಡಿ ಸಂತೋಷಿಸುವುದು ಅವರ ಪದ್ಧತಿಯಾಗಿತ್ತು ಇವರ ಮನೆಯಲ್ಲಿ ಸಾಕಷ್ಟು ಸ್ಥಳಾನುಕೂಲವಿರಲಿಲ್ಲ ಆದರೆ ಅವರಿಗೆ ಅದನ್ನು ಕುರಿತು ದುಃಖವೂ ಇರಲಿಲ್ಲ ಅವರು ಯಾರಾದರೂ ಕಟ್ಟಿಸುತ್ತಿದ್ದ ಹೊಸ ಮನೆಗಳಿದ್ದಲ್ಲಿಗೆ ಹೋಗಿ ನೋಡಿ ಅವುಗಳೊಳಗಣ ಕೋಣೆಗಳನ್ನು ತಾವು ಹೇಗೆಲ್ಲ ಉಪಯೋಗಿಸಬಹುದೆಂದು ತಮ್ಮೊಳಗೆ ಮಾತಾಡಿ ಸಂತೋಷ ಪಟ್ಟುಕೊಳ್ಳುತ್ತಿದ್ದರು ಅವರು ನಾಟಕಗಳಿಗೆ ಹೋದರೆ ಕೆಳತರಗತಿಯ ಆಸನಗಳಲ್ಲಿ ಕುಳಿತು ನೋಡಿ ಮೇಲ್ತರಗತಿಯಲ್ಲಿ ತಾವು ಕುಳಿತು ನೋಡಿದ್ದಾಗಿಯೇ ಕಲ್ಪಿಸಿಕೊಂಡು ಸಂತೋಷಿಸುತ್ತಿದ್ದರು ಅವರು ನಾಟಕಗಳಿಗೆ ಹೋದರೆ ಸ್ವಸ್ತಿ ವಾಚನದಿಂದ ಹಿಡಿದು ಮಂಗಳ ಪದ ಮುಗಿದು ಪರದೆಯು ಪೂರ್ಣ ಬೀಳುವವರೆಗೆ ನೋಡಿಯೇ ಅಲ್ಲಿಂದ ಹೊರಡುತ್ತಿದ್ದರು ಹೀಗೆ ನಾನು ಟ್ರೇಡರ್ಸನ ಮನೆಗೆ ಹೋಗಿ ಬರುತ್ತಿದ್ದ ದಿನಗಳಲ್ಲಿ ಒಂದು ದಿನ ನನಗೆ ಮಿಸ್ಟರ್ ಕ್ರೀಕಲರಿಂದ ಒಂದು ಪತ್ರ ಬಂತು ಈ ಪತ್ರದ ಸಂಗತಿಯನ್ನು ಟ್ರೇಡಲ್ಸನೊಡನೆ ಪ್ರಸ್ತಾಪಿಸಿದಾಗ ಅವನು ವಿಚಾರಿಸಿದನು ಯಾವ ಕ್ರೀಕಲ್ ನಮ್ಮ ಹಳೆ ರ್ಯಾಸ್ಕಲ್ ಸೇಲಂ ಶಾಲೆಯ ಮ್ಯಾನೇಜರ್ ಎಂದಂದೆ ನಾನು ಕ್ರೀಕಲರನ್ನು ಎಂದೂ ಮರ್ಯಾದೆಯಿಂದ ಗ್ರಹಿಸಿದುದೇ ಇಲ್ಲ ಈಗಲೂ ಅವರು ಶಾಲಾ ಮ್ಯಾನೇಜರ್ ಆಗಿರುವರೇನು ಎಂದು ಟ್ರೇಡಲ್ಸನು ವಿಚಾರಿಸಿದನು ಇಲ್ಲ ಈಗ ಅವನು ಜೈಲ್ ಮ್ಯಾಜಿಸ್ಟ್ರೇಟರ್ನಾಗಿದ್ದಾನೆ ಯಾವ ಕುತಂತ್ರದಿಂದ ಅವನು ಆ ಪದವಿಗೆ ತಲುಪಿದನೆಂದು ನಾನರಿಯೆ ಆಶ್ಚರ್ಯವೇ ಸರಿ ಅಂದನು ಟ್ರೇಡರ್ಸ್ ಅಷ್ಟು ಮಾತ್ರವಲ್ಲ ಅವನ ಸುಪರ್ದಿನಲ್ಲಿರುವ ಜೈಲಿನಲ್ಲಿ ಅವರದೊಂದು ನೂತನ ಕ್ರಿಕಲ್ ಸಿಸ್ಟಮ್ ಜಾರಿಗೆ ತಂದಿರುತ್ತಾನಂತೆ ಈ ಸಿಸ್ಟಮ್ನಲ್ಲಿ ಕೈದಿಗಳು ಕ್ರಮೇಣವಾಗಿ ಸಮಾಜದಲ್ಲಿ ಪುನಃ ಮಿಳಿತವಾಗಿ ಸಮಾಜದ ಗಣನೀಯ ವ್ಯಕ್ತಿಗಳೇ ಆಗುವಷ್ಟರ ತರಬೇತಿ ಕೊಡಲಾಗುವುದಂತೆ ಇದಕ್ಕೆ ಬೇಕಾದ ಅನುಕೂಲಗಳನ್ನು ಸರ್ಕಾರವು ಆ ಜೈಲು ಮ್ಯಾಜಿಸ್ಟ್ರೇಟರಿಗೆ ಒದಗಿಸುತ್ತದೆ ಕ್ರಿಕಲ್ ಸಿಸ್ಟಮ್ ಅನ್ನು ಪತ್ರದಲ್ಲಿ ವಿವರಿಸಿರುವರೇನು ಎಂದು ಟ್ರೇಡರ್ಸನ್ ಪ್ರಶ್ನಿಸಿದನು ಸ್ವಲ್ಪ ವಿವರವಾಗಿಯೇ ಬರೆದಿರುವರು ಕ್ರಿಕಲ್ ಸಿಸ್ಟಮ್ನ ರೂಪರೇಖೆಗಳು ಸಾಧಾರಣ ಈ ರೀತಿ ಇವೆ ಆಹಾರ ವಿಹಾರಾದಿ ಆನುಕೂಲ್ಯಗಳನ್ನು ಕೈದಿಗಳಿಗೆ ಸಮೃದ್ಧವಾಗಿ ಒದಗಿಸಿ ವೈಯಕ್ತಿಕ ಯೋಗ್ಯತೆಗೆ ತಕ್ಕಂತಹ ವೃತ್ತಿಗಳನ್ನು ಕಲ್ಪಿಸಿ ಈ ಎಲ್ಲ ಸ್ಥಿತಿಯಲ್ಲೂ ಕೈದಿಗಳು ಒಬ್ಬರೊಂದಿಗೆ ಇನ್ನೊಬ್ಬರು ಸಂಪರ್ಕ ಬೆಳೆಸದಂತೆ ಅವರನ್ನು ಪ್ರತ್ಯೇಕ ಇಟ್ಟು ಅವರ ಮನಸ್ಸಿನ ಸಂಸ್ಕಾರ ಪರಿವರ್ತನೆಗಳಿಗಾಗಿ ಧರ್ಮ ಸಂಬಂಧವಾದ ಬೋಧನೆಗಳನ್ನು ಕೊಡುವರಂತೆ. ಈ ವಿಧದ ಏಕಾಂತ ಜೀವನ ಮತ್ತು ಧರ್ಮ ಬೋಧನೆಗಳಿಂದ ಕೈದಿಗಳು ಕ್ರಮೇಣವಾಗಿ ಪ್ರಾಪಂಚಿಕ ವಿಷಯಗಳನ್ನೆಲ್ಲ ಮರೆಯುತ್ತಾ ಬಂದು ಕೊನೆಗೆ ಅವರ ಮನಸ್ಸು ಕೇವಲ ಶೂನ್ಯ ಪರಿಸ್ಥಿತಿಗೆ ತಲುಪುತ್ತದಂತೆ. ಈ ಶೂನ್ಯ ಸ್ಥಿತಿಯ ಮನಸ್ಸೇ ಮುಂದಿನ ಭಾವನೆ ಅಂದರೆ ವಿಷಯಗಳನ್ನು ಒಳಗೊಳ್ಳತಕ್ಕದ್ದಿದೆ. ಅರ್ಥಾತ್ ಶುಭ್ರವಾದ ಪರದೆಯ ಮೇಲೆ ಚಿತ್ರವನ್ನು ಬರೆಯುವಂತೆ ಈ ಶೂನ್ಯ ಪರಿಸ್ಥಿತಿಯ ಮನಸ್ಸಿನ ಮೇಲೆ ಉತ್ತಮ ಸಮಾಜ ಧರ್ಮ, ಭವ್ಯವಾದ ಮತ ಬೋಧೆ ಮೊದಲಾದವುಗಳನ್ನು ಬೆಳೆಸಿ ಅವರನ್ನು ಪುನೀತರನ್ನಾಗಿ ಮಾಡುವರಂತೆ ಎಂದು ನಾನು ತಿಳಿಸಿ ಮಿಸ್ಟರ್ ಕ್ರೀಕಲರು ಟ್ರೇಡಲ್ಸನನ್ನು ಸಹ ಜೊತೆಯಲ್ಲಿ ಅವರ ಸಿಸ್ಟಮ್ ಪರೀಕ್ಷಿಸಲು ಬರಬೇಕೆಂದು ಕೇಳಿಕೊಂಡ ವಿಷಯವನ್ನು ತಿಳಿಸಿದನು. ನಾನು ಮಿಸ್ಟರ್ ಕ್ರೀಕಲರಿಗೆ ಒಂದು ಪತ್ರವನ್ನು ಬರೆದು ಇಂಥ ದಿನದಲ್ಲಿ ಟ್ರೇಡಲ್ಸನ ಸಮೇತವಾಗಿ ಬರುವೆನೆಂದು ತಿಳಿಸಿದನು. ಮತ್ತು ಆ ಗೊತ್ತು ಮಾಡಿದ ದಿನ ನಾವಿಬ್ಬರು ಮಿಸ್ಟರ್ ಕ್ರೀಕಲರ ಜೈಲಿಗೆ ಹೋದೆವು. ಜೈಲಿನಲ್ಲಿ ಮಿಸ್ಟರ್ ಕ್ರೀಕಲರ ಜೊತೆಗೆ ಇನ್ನೂ 4 ಜೈಲ್ ಮ್ಯಾಜಿಸ್ಟ್ರೇಟರ್ ಇದ್ದರು. ಈ 5 ಕಮಿಟಿಯಿಂದ ಆ ಜೈಲು ನಡೆಯುತ್ತಿತ್ತು. ನಾವು ಜೈಲ್ ಕಂಪೌಂಡಿಗೆ ತಲುಪಿದ ಕೂಡಲೇ ಮಿಸ್ಟರ್ ಕ್ರೀಕಲರ್ ನಮ್ಮನ್ನು ಎದುರುಗೊಂಡು ಒಳಗೆ ಕರೆದುಕೊಂಡು ಹೋದರು. ಅವರ ಜೊತೆಯಲ್ಲಿ ಇತರ 4 ಮ್ಯಾಜಿಸ್ಟ್ರೇಟರು ಪೊಲೀಸಿನವರೂ ಇದ್ದರು. ಮಿಸ್ಟರ್ ಕ್ರೀಕಲರು ನಮ್ಮೊಡನೆ ಮಾತಾಡುವಾಗ ಹಿಂದೆ ಅವರು ನಮ್ಮ ಸೇಲಂ ಶಾಲೆಯ ಮ್ಯಾನೇಜರಾಗಿದ್ದ ಕಾಲದಲ್ಲಿ ಅವರು ತಮ್ಮ ಕೆಳಗಿನವರೊಡನೆ ವರ್ತಿಸುತ್ತಿದ್ದಷ್ಟೇ ಸಲಿಗೆಯಿಂದ ನಮ್ಮೊಡನೆ ಇಂದು ವರ್ತಿಸುತ್ತಾ ಟ್ರೇಡಲ್ಸ್ನಿಗೂ ನನಗೂ ಹಿಂದೇನಾದರೂ ಒಂದು ಗಣ್ಯ ಸ್ಥಾನ ಸಮಾಜದಲ್ಲಿದ್ದರೆ ಆ ಸ್ಥಾನಕ್ಕೆ ಮುಖ್ಯ ಕಾರಣರು ತಾವೇ ಎಂದು ಅವರ ಜೊತೆಯಲ್ಲೂ ಹಿಂದೆಯೂ ಇದ್ದವರಿಗೆಲ್ಲ ತಿಳಿಯುವಂತೆ ಮಾತಾಡುತ್ತಿದ್ದರು. ಲಂಚದಿಂದಲೂ ವಂಚನೆಯಿಂದಲೂ ಎಳೆ ಬಾಲಕರ ಮನಸ್ಸನ್ನು ಮುರಿದು ಶಾಲೆಯ ನೆಪದಿಂದ ಸಮಾಜದಿಂದ ಹಣ ಸಂಪಾದಿಸಿ ಬದುಕುತ್ತಿದ್ದ ಮಿಸ್ಟರ್ ಕ್ರೀಕಲರು ಅದೇ ಸಮಾಜದ ಅಜಾಗ್ರತೆ ಆಲಸ್ಯದಿಂದ ಇಂದು ತಮ್ಮ ಯೋಗ್ಯತೆಗೆ ಮೀರಿದ ಅಧಿಕಾರವನ್ನು ಪಡೆದು ಅಪರಾಧಿಗಳ ಮೇಲೆ ತಮ್ಮ ಕ್ರೌರ್ಯ, ಶಿಸ್ತು ಮೊದಲಾದ ಅಮಾನುಷ ಗುಣಗಳನ್ನು ಕಾರ್ಯರೂಪದಲ್ಲಿ ಪ್ರಯೋಗಿಸಿ ತಮ್ಮ ಜೀವನವನ್ನು ಅರ್ಹತೆಗೆ ಮೀರಿದ ಘನಸ್ಥಿಕೆಯಿಂದಲೂ ಸುಖದಿಂದಲೂ ಸಾಗಿಸುತ್ತಿದ್ದರು. ಜೈಲು ಕಟ್ಟಡ ಬಹು ದೊಡ್ಡದು, ಬಲವಾದದ್ದು, ವಿಶಾಲವಾದದ್ದೂ ಆಗಿತ್ತು. ಅಲ್ಲಿನ ವ್ಯವಸ್ಥೆಗಳೆಲ್ಲ ಬಹು ಜನ ಪೊಲೀಸ್ ಪೇದೆ ಗುಮಾಸ್ತರುಗಳಿಂದ ನಡೆಸಲಾಗುತ್ತಿದ್ದವು. ಕೈದಿಗಳಿಗೆ ಕೊಡುತ್ತಿದ್ದ ಆಹಾರವೆಲ್ಲ ಉತ್ತಮ ತರದ್ದಾಗಿದ್ದು ಕ್ಲುಪ್ತ ಕಾಲಗಳಲ್ಲಿ ಬೇಕಾದಷ್ಟು ಕೊಡುತ್ತಿದ್ದರು. ಅನೇಕ ಜನ ಕೈದಿಗಳಿಗೆ ಇಲ್ಲಿ ಯಾಂತ್ರಿಕ ಪರಿಷ್ಕಾರತೆಯಿಂದ ಆಹಾರ ಮತ್ತು ಇತರ ಸೌಕರ್ಯಗಳನ್ನು ಒದಗಿಸುತ್ತಿದ್ದರು. ಪ್ರತಿ ಕೈದಿಯು ಒಬ್ಬಂಟಿಗನಾಗಿ ಪ್ರತ್ಯೇಕ ಕೋಣೆಗಳಲ್ಲಿ ಇರಬೇಕಾದ ಒಂದು ವಿಷಯ ಹೊರತಾಗಿ ಇತರ ಎಲ್ಲ ಆನುಕೂಲ್ಯಗಳು ಸರ್ವಸಾಧಾರಣದ ಜನರಿಗೆ ಜೈಲಿನ ಹೊರಗಡೆ ದೊರಕುತ್ತಿರುವುದಕ್ಕಿಂತ ಹೆಚ್ಚಿನವೂ ಉತ್ತಮವೂ ಆಗಿ ದೊರಕುತ್ತಿದ್ದವು. ಮನಸ್ಸು ಸ್ವಚ್ಛವಾಗಿ ಶೂನ್ಯತೆಗೆ ತಲುಪುವ ವಿಧಾನವನ್ನು ಮಿಸ್ಟರ್ ಕ್ರೀಕಲರು ಸ್ವತಃ ನಮಗಿಬ್ಬರಿಗೂ ವಿವರಿಸಿ ಹೇಳಿದರು. ವೃದ್ಧರಿಗೂ ಬಾಲಕರಿಗೂ ಅನಾಥರಾಗಿರುವ ಸಂದರ್ಭಗಳಲ್ಲಿ ಜೀವನದ ಅಥವಾ ವೃತ್ತಿಯನ್ನು ಕುರಿತಾದ ಏರ್ಪಾಡುಗಳನ್ನು ಮಾಡಬೇಕೆಂದು ಸರ್ಕಾರದೊಡನೆ ಯಾರಾದರೂ ವಿನಂತಿಸಿಕೊಂಡರೆ ಸರ್ಕಾರದ ಬೊಕ್ಕಸದಲ್ಲಿ ಹಣವಿಲ್ಲವೆನ್ನುವ ಸರ್ಕಾರವೇ ಈ ಜೈಲಿನ ಸಿಸ್ಟಮ್ಗಳಿಗಾಗಿ ಎಷ್ಟೋ ಖರ್ಚು ಮಾಡಲು ತಯಾರಿರುವುದನ್ನು ನೋಡಿದರೆ ಆಶ್ಚರ್ಯವಾಗುವುದು. ಈ ಸಿಸ್ಟಮ್ನ ಮುಖ್ಯ ಫಲವೇನೆಂದರೆ ಅಪರಾಧಿಗಳಿಗೆ ಅವರ ಅರ್ಹತೆ ಮತ್ತು ಅಗತ್ಯಗಳಿಗೆ ಮೀರಿದ ಸುಖವು ಸರ್ಕಾರಕ್ಕೆ ಅನಾವಶ್ಯಕವಾದ ಅಪಾರ ಹಣದ ಖರ್ಚು ಎಂದು ತಿಳಿಯಬಹುದು. ಇಲ್ಲಿ ಮ್ಯಾಜಿಸ್ಟ್ರೇಟರೆಲ್ಲ ಅಪರಾಧಿಗಳ ಅಂದರೆ ಕೈದಿಗಳ ಪೈಕಿ 27 ಮತ್ತು 28 ಕೈದಿಗಳು ಅತ್ಯಂತ ಉತ್ತಮರೆಂದು ಹೇಳುತ್ತಿದ್ದರು. 27 ಮಿಸ್ಟರ್ ಕ್ರೀಕಲ್ ಹೊಗಳಿದೊಡನೆ 28 ಇನ್ನೊಬ್ಬ ಮ್ಯಾಜಿಸ್ಟ್ರೇಟರು ಹೊಗಳುತ್ತಿದ್ದರು. 27 ಇಲ್ಲದಿರುತ್ತಿದ್ದರೆ 28 ಅಗ್ರ ಮನ್ನಣೆಯನ್ನು ಪಡೆಯುತ್ತಿದ್ದನೆಂಬುದರಲ್ಲಿ ಸಂಶಯವಿರಲಿಲ್ಲ. ಈ ಸಂಸ್ಕಾರ ಹೊಂದುತ್ತಿದ್ದ ಗಣನೀಯ ಕೈದಿಗಳನ್ನು ತೋರಿಸಲು ಮಿಸ್ಟರ್ ಕ್ರೀಕಲ್ ನಮ್ಮನ್ನು ಅವರವರ ಕೋಣೆಯ ಜಗಲಿಗೆ ಕರೆದುಕೊಂಡು ಹೋದರು. ಒಂದು ಕೋಣೆಯ ಎದುರನ್ನು ತಲುಪಿದೊಡನೆ ಮಿಸ್ಟರ್ ಕ್ರೀಕಲರು ಇದು 27 ಕೋಣೆ ಅಂದರು. ಮಿಸ್ಟರ್ ಕ್ರೀಕಲರು ಬಾಗಿಲ ಸೆರೆಯಿಂದ ಒಳಗಿನ ಕೈದಿಯನ್ನು ನೋಡಿ ಅನಂತರ ಈಚೆಗೆ ಬಂದು ನಾನು ಒಳಗೆ ನೋಡುವಂತೆ ಹೇಳಿ ಅಲ್ಲಿ ನೆನೆದಿದ್ದವರೊಡನೆ ಅಂದರು, ದೇವರ ಸ್ತೋತ್ರವನ್ನು ಪಾರಾಯಣ ಮಾಡುತ್ತಿದ್ದಾನೆ ಎಂದು. 5-6 ತಲೆಗಳು ಅದೇ ಬಾಗಿಲ ಸೆರೆಯಿಂದ ಒಳಗೆ ನೋಡಿ ಒಳಗಿದ್ದವನ ದರ್ಶನ ಮಾಡಿಕೊಂಡು ಬಹುದೊಡ್ಡ ಯೋಗಿಯ ದರ್ಶನ ಮಾಡಿಕೊಂಡವರಂತೆ ಒಬ್ಬರನ್ನೊಬ್ಬರು ಗಂಭೀರವಾಗಿ ನೋಡಿಕೊಂಡರು. ಮಿಸ್ಟರ್ ಕ್ರೀಕಲರು ಬಾಗಿಲು ತೆರೆಸಿ ಕೈದಿಯನ್ನು ಹೊರಗೆ ಬರ ಹೇಳಿದರು. ಆಗ ಬಹು ನಯ ಭಯಗಳಿಂದ ತನ್ನ ಮೈ ಕೈ ಬಳುಕಿಸಿ ಡೊಂಕಿಸಿಕೊಂಡು ಉರೆಯನೇ ನಮ್ಮೆದುರು ಬಂದು ನಿಂತನು. ಅವನು ಮೊದಲು ಮಿಸ್ಟರ್ ಕ್ರೀಕಲರಿಗೆ ನಮಸ್ಕಾರ ಮಾಡಿ ಅನಂತರ ನಮಸ್ಕಾರ ಮಿಸ್ಟರ್ ಕಾಪರ್ಫೀಲ್ಡ್, ನಮಸ್ಕಾರ ಮಿಸ್ಟರ್ ಟ್ರೇಡಲ್ಸ್ ಎಂದಂದನು. ಬಂದಿದ್ದವರ ಹತ್ತಿರ ಅವನು ನಿಂತು ಮಾತಾಡಿದ ವಿನಯ ವಿನೀತತೆಯನ್ನು ಕಂಡು ಅವನಿಗೆ ಕೊಟ್ಟಿದ್ದ ಅಗ್ರಸ್ಥಾನದ ಯೋಗ್ಯತೆಯನ್ನು ಅಲ್ಲಿದ್ದವರೆಲ್ಲ ಕೊಂಡಾಡಿದರು. ಹೇಗಿದ್ದೀಯಾ ನಂಬರ್ 27 ಎಂದು ಕೇಳಿದನು ಮಿಸ್ಟರ್ ಕ್ರೀಕಲ್. ಆರೋಗ್ಯವಾಗಿದ್ದೇನೆ ಸರ್. ದೇಹಾರೋಗ್ಯಕ್ಕಿಂತಲೂ ನನ್ನ ಮಾನಸಿಕ ಆರೋಗ್ಯ ಹೆಚ್ಚಿದೆ ಸರ್. ತುಂಬ ಪಶ್ಚಾತ್ತಾಪ ಪಡುತ್ತಾ ವಿನೀತನಾಗಿದ್ದೇನೆ ಸರ್ ಎಂದನು ಉರೆಯ. ನಿನ್ನೆ ಆಹಾರ ಚೆನ್ನಾಗಿತ್ತೆ 27? ಮೊನ್ನೆದಕ್ಕಿಂತ ಚೆನ್ನಾಗಿತ್ತು ಸರ್. ಮೊನ್ನೆ ಸರಿಯಾಗಿ ಬೆದ್ದಿರಲಿಲ್ಲ ಮಾತ್ರ. ಆದರೆ ಸರ್, ಈ ವಿಧದ ಅಸೌಕರ್ಯಗಳಿಂದ ನಮ್ಮ ಮನೋನಿಗ್ರಹ ಕಾರ್ಯವು ಸುಲಭವಾಗಿ ಆಗುತ್ತದೆ. ನಾವು ಈ ರೀತಿಯ ಸಂದರ್ಭಗಳನ್ನು ನಮ್ಮ ಉತ್ತಮ ಪ್ರಯೋಜನಕ್ಕಾಗಿ ಪರಿವರ್ತಿಸಿಕೊಳ್ಳುತ್ತೇವೆ ಸರ್. ನನಗೆ ಎಲ್ಲವೂ ಸುಖವೇ. ವಿನಮ್ರ ಸ್ವಭಾವ, ಪಶ್ಚಾತ್ತಾಪಯುತ ಮನಸ್ಸು, ದೈವಭಕ್ತಿ, ಈ ಮೂರೂ ಲಭಿಸಿದವರಿಗೆ ಮತ್ತೇನು ತಾನೇ ಬೇಕು ಸರ್ ಎಂದು ಹೇಳಿ ದೈವಿಕ ಒಲುಮೆಯನ್ನು ಪಡೆದಿದ್ದು ಭೂಭಾಗದವರಲ್ಲಿ ವಿಶ್ವಾಸವಿಲ್ಲದಿದ್ದವನಂತೆ ಅಂತರಿಕ್ಷವನ್ನೇ ನೋಡಿದನು. ಇಷ್ಟು ಹೊತ್ತಿನಲ್ಲಿ ನಂಬರ್ 28 ಕರೆತಂದರು. ಅವನು ಒಂದು ಪುಸ್ತಕವನ್ನು ಓದುತ್ತಾ ಬಂದನು. ನಮ್ಮನ್ನು ಕಂಡ ಕೂಡಲೇ ಸರ್ ನಮಸ್ಕಾರ ಎಂದಂದನು. ನಂಬರ್ 28 ಕಂಡು ನನಗೆ ಪರಮಾಶ್ಚರ್ಯವಾಯಿತು. ಅವನು ನನ್ನ ಪೂರ್ವ ಪರಿಚಿತ ಗಂಭೀರತೆಯ ಮೂರ್ತಿ ಲಿಟ್ಮರನೇ ಆಗಿದ್ದನು. ಅವನ ಗಂಭೀರತೆ ಸ್ವಲ್ಪವೂ ಕಡಿಮೆ ಆಗಿರಲಿಲ್ಲ. ಅವನ ಪುಸ್ತಕ, ನಿಲುವು, ಸ್ವರ, ಮಾತು ಎಲ್ಲವೂ ಅವನ ವಿನಯ ಗಾಂಭೀರ್ಯಗಳನ್ನು ಪೋಷಿಸುತ್ತಿದ್ದವು. ನಿನ್ನೆ ಖೋಖೋ ಹೇಗಿತ್ತು ನಂಬರ್ 28 ಎಂದು ಇನ್ನೊಬ್ಬ ಮ್ಯಾಜಿಸ್ಟ್ರೇಟನ್ನು ಕೇಳಿದನು. ಸರ್ ಚೆನ್ನಾಗಿತ್ತು, ಸಾಧ್ಯವಿದ್ದಷ್ಟು ಚೆನ್ನಾಗಿತ್ತು. ಹಾಲಿಗೆ ನೀರು ಬೆರೆಸಿದ್ದರೆಂಬುದು ಮಾತ್ರ ಚಿಕ್ಕ ಕೊರತೆ ಸರ್. ನೀರು ಬೆರೆಸದ ಹಾಲು ಇಡೀ ಲಂಡನ್ನಿನಲ್ಲೇ ಸಿಕ್ಕದಿರುವಾಗ ಯಾರನ್ನೂ ದೂರಿ ಪ್ರಯೋಜನವಿಲ್ಲ. ಖೋಖೋ ಚೆನ್ನಾಗಿತ್ತು ಸರ್ ಎಂದನು ಲಿಟ್ಮರ್. ಏನಾದರೂ ಹೇಳಿಕೊಳ್ಳುವುದು ಇದೆಯಾ ನಂಬರ್ 28? ವಿಶೇಷವೇನೂ ಇಲ್ಲ ಸರ್. ಆದರೆ ಇಲ್ಲಿಗೆ ಬಂದು ನನ್ನ ಮನಸ್ಸು ಪರಿಶುದ್ಧವಾಗಿ ನನಗೆ ವಿವೇಕ ಬಂದಿರುವುದರಿಂದ ಕೇವಲ ನನ್ನ ಕರ್ತವ್ಯ ದೃಷ್ಟಿಯಿಂದ ತಮ್ಮ ಅಪ್ಪಣೆ ಪಡೆದು ಎರಡು ಮಾತು ಹೇಳಬೇಕು ಅಂತ ಕಾಣುತ್ತದೆ ಸರ್ ಅಂದನು ಲಿಟ್ಮರ್. ಧಾರಾಳವಾಗಿ ಹೇಳು ಅಂದನು ಮ್ಯಾಜಿಸ್ಟ್ರೇಟ್. ಇಲ್ಲಿ ತಮ್ಮ ಜೊತೆಯಲ್ಲಿ ಅಂದರೆ ನನ್ನ ಎದುರಿಗೆ ನನಗೆ ಪರಿಚಯವಿರುವ ಇಬ್ಬರು ಯುವಕರಿದ್ದಾರೆ. ಇಂಥವರ ಸಹವಾಸವೇ ನನ್ನ ಹಿಂದಿನ ಸ್ಥಿತಿಗೆ ಕಾರಣ. ಯುವಕನೊಬ್ಬನು ಒಬ್ಬಳು ಹುಡುಗಿಯನ್ನು ಜಾರಿಸಿಕೊಂಡು ಹೋಗುವಾಗ ಅನ್ಯಾಯವನ್ನು ತಡೆದು ನ್ಯಾಯ ಕಾಪಾಡಲು ನಾನು ಪ್ರಯತ್ನಿಸಿದ ಪ್ರಸಂಗದಲ್ಲಿ ಆ ಯುವಕನು ಕುತಂತ್ರದಿಂದ ನನ್ನ ಸಿಕ್ಕಿಸಿ ತಾನು ತಪ್ಪಿಸಿಕೊಂಡಿರುವನು. ಆದರೆ ಈ ಎಲ್ಲ ಯುವಕರನ್ನು, ಆ ವ್ಯಭಿಚಾರಿ ಹುಡುಗಿಯನ್ನು ನಾನು ಕ್ಷಮಿಸುತ್ತೇನೆ ಸರ್. ಅಲ್ಲದೆ ಇನ್ನು ಮುಂದಾದರೂ ಈ ಯುವಕರು ಇಂಥ ದುರ್ವರ್ತನೆಯಲ್ಲಿ ಪ್ರವೇಶಿಸದಿರಲಿ ಎಂದು ಅವರ ಹಿತಕ್ಕಾಗಿ ಎಚ್ಚರಿಸುತ್ತೇನೆ ಅಂದನು ಲಿಟ್ಮರ್. ಲಿಟ್ಮರ್ನ ಗುಣಗಳನ್ನು ಕೊಂಡಾಡುತ್ತಾ ಪೊಲೀಸಿನವರು ಅವನನ್ನು ಅವನ ಕೋಣೆಗೆ ಕರೆದುಕೊಂಡು ಹೋದರು. ನಂಬರ್ 27, ನೀನೇನಾದರೂ ಹೇಳುವುದಿದೆಯೇ ಎಂದು ಮಿಸ್ಟರ್ ಕ್ರೀಕಲನ್ನು ಕೇಳಿದನು. ಉರೆಯ ಇವರ ಮೆಚ್ಚಿನ ಕೈದಿಯಾಗಿದ್ದುದರಿಂದ ಅವನ ತೇಜಸ್ಸನ್ನು ಪ್ರಕಟಿಸುವುದಕ್ಕಾಗಿ ಈ ಪ್ರಶ್ನೆ ಹಾಕಿರಬೇಕೆಂದು ನಾನು ಊಹಿಸಿದೆನು. ಉರೆಯ ಹೇಳತೊಡಗಿದನು. ನನ್ನ ತಾಯಿಗೆ ಪತ್ರ ಬರೆಯಲು ಅನುಮತಿ ಬೇಕು ಸರ್. ಆಗಬಹುದು, ಮತ್ತೇನಾದರೂ ಇದೆಯೇ? ಸ್ವಲ್ಪ ಮಾತ್ರ ಹೇಳುವುದಿದೆ. ನಿಮ್ಮ ಜೊತೆಯಲ್ಲಿರುವವರ ಪೈಕಿ ಮಿಸ್ಟರ್ ಕಾಪರ್ಫೀಲ್ಡರನ್ನು ನಾನು ಚೆನ್ನಾಗಿ ಬಲ್ಲೆ. ನಾನು ಅವರೆಲ್ಲರ ಮಧ್ಯದಲ್ಲಿ ಬೆಳೆದು ಬಂದಾಗ ಅಹಂಕಾರಿಗಳ ಮಧ್ಯೆ ವಿನೀತನಾಗಿದ್ದೆ. ಹಿಂಸಾತ್ಮಕ ಕಾಠಿಣ್ಯದ ಎದುರು ಕಷ್ಟ ಸಹಿಷ್ಣುತೆಯನ್ನು ಅಭ್ಯಸಿಸಿದೆ. ಮಿಸ್ಟರ್ ಕಾಪರ್ಫೀಲ್ಡರು ಒಮ್ಮೆ ನನ್ನ ಕೆನ್ನೆಗೆ ಹೊಡೆದಾಗ ಪೆಟ್ಟನ್ನು ಉಜ್ಜಿಕೊಂಡು ವಿನಮ್ರನಾಗಿ ತಲೆಬಗ್ಗಿಸಿ ನಿಂತೆ. ಈ ಸಂದರ್ಭವನ್ನು ಅವನು ಹೇಳುವಾಗ ಒಂದು ಬಹು ದೈವಿಕ ಸಂದರ್ಭಕ್ಕೆ ತನ್ನ ಸಂದರ್ಭವನ್ನು ಹೋಲಿಸಿಕೊಳ್ಳಲು ಪ್ರಯತ್ನಿಸಿದ್ದನು. ಅವನು ಅಲ್ಲಿಂದ ಅಂದಿರುವ ಭ್ರಷ್ಟ ವಚನಗಳನ್ನು ನಾನಿಲ್ಲಿ ಬರೆಯಲಾರೆ. ಈ ರೀತಿಯಲ್ಲಿ ನನ್ನ ಆದರ್ಶ ಜೀವನವನ್ನು ನೋಡಿಯೂ ಅವರು ಯಾರೂ ಪಶ್ಚಾತ್ತಾಪ ಪಟ್ಟದ್ದಾಗಲಿ ಉತ್ತಮರಾದದ್ದಾಗಲಿ ನಾನು ಕಾಣಲಿಲ್ಲ. ಇಲ್ಲಿನ ವಾತಾವರಣದಲ್ಲಿ ಮನಸ್ಸು ಪರಿಶುದ್ಧವಾಗುತ್ತಾ ಮೃಗವು ಮನುಷ್ಯನಾಗಿ, ಮನುಷ್ಯನು ದೇವತೆಯಾಗುತ್ತಾನೆ. ಅಗತ್ಯವಿರುವವರೆಲ್ಲರೂ ಇಲ್ಲಿಗೆ ಬರಲಿ. ಮುಖ್ಯವಾಗಿ ಮಿಸ್ಟರ್ ಮತ್ತು ಮಿಸ್ ವಿಕ್ಫೀಲ್ಡರು, ಆ ಸಮುದಾಯವೇ ಇಲ್ಲಿಗೆ ಬರಲಿ, ಉದ್ಧಾರವಾಗಲಿ ಅಂದನು ಉರೆಯ. ಅನಂತರ ಅವನನ್ನು ಅವನ ಕೋಣೆಗೆ ಕರೆದುಕೊಂಡು ಹೋದನು. ನಾವು ಅಲ್ಲಿಂದ ಹೊರಟೆವು. ನಮ್ಮನ್ನು ಹೆಬ್ಬಾಗಿಲವರೆಗೆ ಕಳುಹಿಸಿಕೊಡುವ ಗೌರವಕ್ಕಾಗಿ ಒಬ್ಬ ಪೊಲೀಸ್ ಗಾರ್ಡನನ್ನು ನಮ್ಮ ಹಿಂದೆ ಕಳುಹಿಸಿದ್ದರು. ದಾರಿಯಲ್ಲಿ ನಂಬರ್ 27 ಮತ್ತು 28ನೆಯವರ ಅಪರಾಧಗಳೇನೆಂದು ವಿಚಾರಿಸಿದೆವು. ನಂಬರ್ 27 ಬ್ಯಾಂಕ್ ಆಫ್ ಇಂಗ್ಲೆಂಡ್ನಿಂದ ಫೋರ್ಜರಿ ಮಾಡಿ ಹಣ ತೆಗೆದು ಕೆಲವು ಗ್ರಾಹಕರನ್ನು ಈ ಕೇಸಿನಲ್ಲಿ ಸಿಕ್ಕಿಸಿ ಹಾಕುವುದರಲ್ಲಿದ್ದರು. ಇಷ್ಟು ಹೇಳಿ ಹಿಂತಿರುಗಿ ನೋಡಿ, ಜೈಲು ನೌಕರರು ಸರ್ಕಾರದ ಗುಟ್ಟನ್ನು ಪ್ರಚಾರ ಮಾಡುವರೆಂದು ಮಿಸ್ಟರ್ ಕ್ರೀಕಲ್ ಅನ್ನು ತಿಳಿಯಬಾರದೆಂದು ಹತ್ತಿರ ಯಾರೂ ಇಲ್ಲವೆಂದು ನಿಶ್ಚಯ ಮಾಡಿಕೊಂಡು ನಂಬರ್ 28ನೆಯವನ ಕಥೆ ಹೇಳಿದನು. ನಂಬರ್ 28 ಮಾಡಿದ್ದು ದರೋಡೆ. ಅವನು ತನ್ನ ಎಳೆ ಪ್ರಾಯದ ಯಜಮಾನನ 250 ಪೌಂಡ್ ಹಣ ಕದ್ದು ವೇಷ ಪಲ್ಲಟ ಮಾಡಿಕೊಂಡು ಅಮೆರಿಕಕ್ಕೆ ಓಡುವುದರಲ್ಲಿದ್ದನು. ಪೊಲೀಸಿನವರಿಗೆ ಇವನು ಸಿಕ್ಕದೆ ಹುಡುಕುತ್ತಿದ್ದಾಗ ಸೌತ್ ಆಂಪ್ಟನ್ನಿನ ಒಬ್ಬ ಕುಳ್ಳಿ ಹೆಂಗಸು ಇವನನ್ನು ಬಹು ಚಮತ್ಕಾರದಿಂದ ಹಿಡಿದುಕೊಟ್ಟಳು. ಆ ಕುಳ್ಳಿಯ ಹೆಸರೇನು, ಮೌಚರ್ ಎಂದೇನು ಎಂದು ನಾನು ಕೇಳಿದೆ. ಹೌದು, ಅವಳ ಹೆಸರು ಮೌಚರ್. ಅವಳನ್ನು ಅವಳು ಹಿಡಿದ ಕ್ರಮವು ಬಹು ಚಮತ್ಕಾರವಾದದ್ದು. ಅವನ ಹತ್ತಿರ ಅವಳು ಕಾದಾಡಿದ್ದರೆ ಅವಳು ಸೋಲಲೇಬೇಕಾಗಿತ್ತು. ಅದಕ್ಕೆ ಅವಳು ಮಾಡಿದ ಉಪಾಯ ಇಷ್ಟೇ. ಅವನನ್ನು ಗುರುತಿಸಿದ ಕೂಡಲೇ ಅವಳು ಅವನ ಕಾಲ ಸೆರೆಯಲ್ಲಿ ನುಗ್ಗಿ ಅವನನ್ನು ನೆಲಕ್ಕೆ ಮಗುಚಿದಳು. ಹಾಗೆ ಬಿದ್ದವನನ್ನು ತನ್ನ ಕೈ ಕಾಲು ಹಲ್ಲುಗಳಿಂದ ಹಿಡಿದು ಪೊಲೀಸರೇ ಬಂದು ಬಿಡು ಎಂದಾಗಲೂ ಬಿಡದೇ ಹಿಡಿದಿದ್ದಳು. ಈ ಪ್ರಯತ್ನದಿಂದ ಅವಳಿಗೆ ತುಂಬಾ ಪೆಟ್ಟಾಗಿದ್ದರೂ ಅವರಿಬ್ಬರನ್ನು ಒಬ್ಬನೇ ಮನುಷ್ಯನನ್ನು ಹೊತ್ತಂತೆ ನಾವು ಪೊಲೀಸ್ ಸ್ಟೇಷನ್ಗೆ ಹೊತ್ತುಕೊಂಡು ಹೋದ ಮೇಲೆ ಅವನನ್ನು ಬಿಟ್ಟಳು. ಕೊನೆಗೆ ಅವಳು ಕೋರ್ಟಿನಲ್ಲಿ ಸಾಕ್ಷಿಯನ್ನು ಸಹ ಒಂದು ಕುರ್ಚಿಯ ಮೇಲೆ ನಿಂತುಕೊಂಡು ಹೇಳಿ ಅವನಿಗೆ ಶಿಕ್ಷೆ ಮಾಡಿಸಿದಳು ಎಂದನು ಗಾರ್ಡನು. ಇಷ್ಟರಲ್ಲಿ ನಾವು ಹೆಬ್ಬಾಗಿಲಿಗೆ ಬಂದೆವು. ಗಾರ್ಡನು ಹಿಂದೆ ಹೋದನು. ನಾವು ಅಲ್ಲಿ ನೋಡಬೇಕಾದುದನ್ನೆಲ್ಲ ನೋಡಿದ್ದಾಯಿತು. ಆದರೆ ಹೇಳಬೇಕೆಂದು ಮನಸ್ಸಿಗೆ ತೋರಿದ್ದನ್ನು ಆ ಬುದ್ಧಿ ಇಲ್ಲದಿದ್ದ ಮಹಾಘನವಂತ ಸ್ಥಾನದ ಮಿಸ್ಟರ್ ಕ್ರೀಕಲರ್ನೊಡನೆ ಹೇಳಿದರೆ ಪ್ರಯೋಜನವಿಲ್ಲವೆಂದು ಸುಮ್ಮನೆ ಬಂದಿದ್ದೆವು. ಆ ಮೂರ್ಖ ಎಂದೂ ಉತ್ತಮನಾಗತಕ್ಕವನಲ್ಲ. ಈ ಜೈಲಿನ ಪರಿಸ್ಥಿತಿಗೆ ತಕ್ಕದಾಗಿ ನಟಿಸಿ ವಂಚಿಸಬಲ್ಲ ಮಹಾ ನಟನೇ ಅವನು. ಬುದ್ಧಿ ಇಲ್ಲದ ಮಿಸ್ಟರ್ ಕ್ರೀಕಲನನ್ನು ವಂಚಿಸಿ ಜೈಲಿನಲ್ಲಿ ಅಭ್ಯಾಸ ಮಾಡುವ ಇಂದಿನ ಹೊಸ ನಾಟಕೀಯ ವಂಚನೆಯನ್ನು ಈ ಕೈದಿಗಳು ಜೈಲಿನಿಂದ ಬಿಡುಗಡೆ ಹೊಂದಿದಾಗ ತಮ್ಮ ಪೂರ್ವ ವೃತ್ತಿಗಳನ್ನು ಅವಲಂಬಿಸಿ ಪ್ರಯೋಗಿಸಲಿದ್ದಾರೆ. ನಾವು ನಡೆಯುತ್ತಾ ಸಾಗುತ್ತಿದ್ದಾಗ ನಾನಂದೆ ಟ್ರೇಡರ್ಸ್ನೊಡನೆ, ಆ ಮೂರ್ಖರನ್ನು ಅವರ ದಾರಿಯಲ್ಲೇ ಮುಂದರಿಸಲು ಬಿಟ್ಟಿದ್ದರೆ ಅವರ ಪಾಪವೇ ಅವರ ನಾಶವನ್ನು ಶೀಘ್ರದಲ್ಲೇ ತರುತ್ತಿತ್ತು ಎಂದು. ನನಗೂ ಹಾಗೆಯೇ ತೋರುತ್ತದೆ ಎಂದು ಉತ್ತರವಿತ್ತನು ಟ್ರೇಡರ್ಸನು. ಅಧ್ಯಾಯ 61 ಮುಗಿಯಿತು.